ಆಪವನಿದೆ ಕೈದ ಕೃತ್ಯಕ್ಕೆ ಬಲು ಕೋಪ ತಾಪದಿ ಹಲವ ನೆಡಿಸುತ್ತ ಕೋಪ ತಾಪದಿ ಹಲವ ನೆಣುತಿರಲದ ಕಂಡು ಕಾಂತೆ ಜಾನಕಿ ನುಡಿದಳು ಹನುಮನಸಗಿದ ಪರಿಯನರಿತ ಸೀತೆ ಹನುಮ ಮಾಡಿದ ಮಹದುಪಕಾರವನ್ನೆಲ್ಲ ನೆನಪಿಸಿದಾಗ ಶ್ರೀರಾಮ ಅವನುಪಕಾರಕ್ಕೆ ತಾಗೈದ ಪ್ರತ್ಯುಪಕಾರದ ವಿವರವನ್ನೊದಗಿಸುವ ಪದ್ಯ ಪುಣ್ಯಾಗತೋಡಿ ರಾಗ ಸರಸಿ ಜಾಂಬಕಿ ಲಾಲಿಸು. ಸರಸಿ ಜಾಂಬಕಿ ಜಾತನ ಘನ ಸಹಾಯ ಮರುತ ಜಾತನ ಘನ ಸಹಾಯ ಕುರಿತು ಮುಂದಿನ ಬ್ರಹ್ಮ ಪಟ್ಟವ ಕುರಿತು ಮುಂದಿನ ಬ್ರಹ್ಮ ಪಟ್ಟವ ಕರುಣಿಸಿರುವೆನೋ ಶೇಷವಿಲ್ಲದೆ ಕರುಣಿಸಿರುವೆನೋ ಶೇಷವಿಲ್ಲದೆ. ಮುಂದಿನ ಬ್ರಹ್ಮ ಪದವಿಯ ನಿತ್ತುದೇನೋ ಸತ್ಯ, ಆದರೆ ನೀವು ಈಗ ಮುನಿದು ನಿಂದರೆ ನಿಮ್ಮ ಅನುಗ್ರಹದ ಕಥೆಯೇನೆಂದು ವಿಚಾರಿಸುವ ಪದ್ಯ ಸಾವೇರಿ ರಾಗದಲ್ಲಿ ಸ್ವಾಮಿ ಲಾಲಿಸು ರಣದಿ. ಸ್ವಾಮಿ ಲಾಲಿಸು ರಣದಿ ಬ್ರಹ್ಮಪಟ್ಟದ ಆಸೆ ಹನುಮನಿಗಿದ್ದರೆ ಆತ ಶಕುಂತನನ್ನು ತಂದೀಯಬೇಕು ಎಂದು ರಾಮ ಹೇಳುವ ಪದ್ಯ ಕನ್ನಡ ರಾಗದಲ್ಲಿ. ಲೇಸನಾಡಿದೆ ಸೀತೆ ಮೇಲಿನ ಅರಸು ಆಳುಗಳ ಭವರವ ನೀಕ್ಷಿಸುವ ಕೌತುಕವೆನಗೆ ಎಂಬ ಭೂಜಾತೆಯ ಭಿನ್ನಹ ಪೂರ್ವಿ ರಾಗದಲ್ಲಿ. ಹೊರದಳು ನಿರುಗೆಯೋಳಿ ವಿವರ ಪುರುಷೋತ್ತಮನೆ ಬೆಸಗೊಂಡೆ ನಿನ್ನೊಡನೆ ಪುರುಷೋತ್ತಮನೆ ಬೆಸಗೊಂಡೆ ನಿನ್ನೊಡನೆ ನಾ ಬರುವೆ ನಾಳಿನೋ ಲೆಂಬೆನು ಕೈ ಮುಗಿವೆನೋ ಬರುವೆ ನಾಳಿನೋ ಲೆಂಬೆನೋ

ಸಮರಾಂಗಣದೆ ತನಗಿದಿರಾದ ತನ್ನಾರಾಧ್ಯ ಮೂರ್ತಿಯನ್ನು ಕಂಡು ಪುಳಕಿತಾನಂದ ಗಾತ್ರನಾಗುವ ಭಕ್ತವರ ಹನುಮನ ಸ್ಥಿತಿಯ ವಿವರಿಸುವ ಪದ್ಯ ಆದಿಭೈರವಿ ರಾಗದಲ್ಲಿ. ದೊರಳಿ ಜೇಯ ಹಿಂದಿಟ್ಟು ಕೊಳುತ ಧರಣಿ ಜೇಯ ಹಿಂದಿಟ್ಟು ಕೊಳುತ ಅನಿತರಲಿ ಬಗದೆ ಪುರುಷಗಳಂತೆ ಹನುಮ ಇದಿರಿನಲಿ ಪ್ರಕೃತಿ ಪುರುಷಗಳಂತೆ ಹನುಮ ಇದಿರಿನಲಿ ಬಂದು ನಿಂದಿರ ಕಂಡು ಮರುತ ಸಂಭವನೋ ಬಂದು ನಿಂದಿರ ಕಂಡು ಮರುತ ಸಂಭವನೋ ಒಂದೆದು ದನನಿಗೆ ಭಕ್ತಿಯಲ್ಲಿ ನುತಿಸಿದನೋ ಒಂದೆದು ದನನಿಗೆ ಭಕ್ತಿಯಲ್ಲಿ ನುತಿಸಿದನೋ ಈಗಲೂ ರಾಮನದು ಸಾಮದ ನಡೆ. ಹನುಮನನ್ನು ಕರೆದು ಬುದ್ಧಿಯ ನುಡಿಯ ನೊರೆಯುವ ಪರಿ ಕಾಂಬೋದಿ ರಾಗದಲ್ಲಿ. ಏನು ತನಗೊನಗಿದ ಧರ್ಮ ಸಂಕಟದ ನಿರೂಪ ಹನುಮನಿಂದ ಭೀಮ್ಪಲಾಸರಾಗದಲ್ಲಿ. ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಬರುತ್ತೆನ್ನ ಹರಣದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಹರಣದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಪರಿಯದು ಬಳಿಕದಲ್ಲಿ. ಸಾಮದ ಬಳಿಕ ರಾಮನದು ಭೇದೋಪಾಯ ಮೋಹನ ರಾಗದಲ್ಲಿ. ಚೀಮರುಳೆ ಪರಮ ಸಾಧ್ಯಕ್ಕೆ ಪರಮ ಸಾತ್ವಿಕವು ಕಾಮ ವಿರೈತನೆಂದು ನಂಬಿದ್ದೆ ತಾಮರದ ಕೊಳಗೆನ್ನ ರಿಪುಷ ಕುಂತನ ತಂದು ತೋರದಡೆ ಸಂಗ್ರಾಮದಲ್ಲಿ ನಾಮವನ್ನು ಕೇಳಿದ ಬೆದರದ ಭಕ್ತನಿಂದ ಪ್ರತ್ಯುತ್ತರ ಪೂರ್ವಿರಾಗದಲ್ಲಿ. ದೇವದೇವನ ನಿನ್ನ ನಾಮ ಪ್ರಭಾವದಿಂದಲೇ ನೀನು ಧರಿಸುವ ತಾವರೆ ಭವಾಂಡವನು ರಾಂಗೂಲದಲ್ಲಿ ನೆಲೆಗೊಳಿಸಿ ಆವಗಮದಲವನು ಸಿಂಧುಮಯೇ ಭಕ್ತರ ಸಮರದ ಆರಂಭ. ಮೊದಲಿಗೆ ಮಾರವಿ ಏಕತಾಳದ ಮಟ್ಟಿನಲ್ಲಿ ಇದಿರಾಳಿಯಿಂದ ಪ್ರತ್ಯುತ್ತರ ನಾದನಾಮ ಕ್ರಿಯೆ ಅಷ್ಟತಾಳದ ಮಟ್ಟಿನಲ್ಲಿ. ಯುದ್ಧ ಮುಂದುವರಿಯಿತು. ಹೊತ್ತು ಮುಳುಗುವ ಹೊತ್ತು ಬಂದರೂ ಸೋಲುಗಲುವು ನಿರ್ಣಯವಾಗಲಿಲ್ಲ. ಶ್ರೀರಾಮ ಭಾಷೆ ಪೂರ್ಣವಾಗಲಿಲ್ಲ. ದೇವರ ಮಾತು ಹುಸಿಯಾಗುತ್ತಿರುವುದನ್ನು ಅರಿತು ನಿನಗಿಂತ ನಿನ್ನ ನಾಮದ ಬಲವೇ ಮೇಲೆಂದು ಹಂಗಿಸುವ ಹನುಮನ ಪದ್ಯ ನಾಟಿ ಕುರಂಜಿ ಎಂಬ ಮೋಹಕ ರಾಗದಲ್ಲಿ ಆಯಿತವಾಗಿ ತೋಡೋ ಚರಣ ಆಯಿತವಾಗಿ ತೋಡೋ ಬಿಡು ಚರತೋಮ ಶರತೋಮ ನೀ ಮೇಲೋ ನಿನ್ನ ರಾಮೇರೋ ನೋಡು ನೋಡಿ ಮೂತದೆ ತೋರ್ಪೆ ಜಗಕ್ಕೆಲ್ಲೋ ಸಾಮಾನ್ಯ ಕಪಿ ಎಂದು ಕೈಸಿದೆ ಎಲ್ಲವೇ ರಾಮ ಮಹಾತ್ಮೆಯ ಕಂಡೆಯ ನೀನು ಮತ್ತು ನೋಡು ರಾಮನಿಂದ ಗುರುಗಳಿಗೆ ಧೈರ್ಯದ ನುಡಿಗಳು ತೋಡಿರಾಗದಲ್ಲಿ ಅಂಜಬೇಡಿ ಅಂಜಬೇಡಿ ಅಂಜಬೇಡಿ ಅಂಜಬೇಡಿ ಅಂಜಬೇಡಿ ಅಂಜಬೇಡಿ ವಾಯುಸುತನಿಂದ ತಡೆಯಬೇಡ ತನ್ನನೆಂಬ ನುಡಿಗಳು ತಡೆಯದಿರಲೋ ರಾಮ ಎಂಬ ಹಾಗೆ ನಾರದರ ಪುನರಾಗಮನದಿಂದ ಗುರು ಶಿಷ್ಯ ಭಕ್ತರ ನಡುವಿನ ಹೊಯ್ದಾಟ ಸುಖಾಂತ್ಯ ಕಂಡುಕೊಳ್ಳುತ್ತದೆ. ಮಂಗಲಮೂರ್ತಿ ಶ್ರೀರಾಮನ ನಾಮಾಮೃತದ ಮಹಿಮೆಯನ್ನು ಜಗಕ್ಕೆ ತಿಳುಹಿದ ಈ ಪ್ರಕರಣದ ಸ್ಮರಣೆ ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ ಎನ್ನುತ್ತಾ ಮಂಗಳ ಪದ್ಯ ದರೆಯೊಳು ಸಪ್ತ ಕ್ಷೇತ್ರ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಕಡಂದಲೆ ರಾಮರಾವ್ ವಿರಚಿತ ಶ್ರೀರಾಮಾಂಜನೇಯ, ಭಾಗವತರು ಮೋಟು ವಿಶ್ವೇಶ್ವರ ಸೋಮಯಾಜಿ, ಮದ್ದಳೆ ಕೃಷ್ಣಯ್ಯ ಆಚಾರ್ಯ ಬಿತ್ಕಲ್ಕಟ್ಟೆ, ಚೆಂಡೆ ಭಾಸ್ಕರ್ ಆಚಾರ್ಯ ಕನ್ಯಾಣ, ನಿರೂಪಣೆ ಕುಮಾರಶಂಕರನಾರಾಯಣ ಮತ್ತು ರಾಮಚಂದ್ರ ದೇವಾಡಿಗ ಶಂಕರನಾರಾಯಣ. ಆಕಾಶವಾಣಿ ಮಂಗಳೂರು. ಭಕ್ತಿಗೀತೆಗಳು. ಸಂಗೀತ ಕಟ್ಟಿ ಹಾಡಿರುವ ವಿಜಯದಾಸರ ಕೀರ್ತನೆ. ಭಯಾರಣ್ಯ ದಹನ ಪವನ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವ ಕದಿದಲ್ಲಿ ಕೊಡು ಕವಿಗಳ ಪ್ರಿಯ ಪವಮಾನ ಪವಮಾನ ಜಗದ ಪ್ರಾಣ ಪವಮಾನ ಪವಮಾನ ಜಗದ ಪ್ರಾಣ ಕಾಮದಿ ವರ್ಗರಹಿತ ಕಾಮದಿ ವರ್ಗರಹಿತ ವ್ಯೋಮದಿ ಸರ್ವ ವ್ಯಾಪೂತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮಯಮಕ್ಕೆ ನಿನ್ನ ರಾಧಿಪುತಕ್ಕೆ ಕಾಮಿಪಯನಗಿದು ನೇಮಿಸಿ ಪ್ರತಿದಿನ ಸುಖ ಸ್ತೋಮವತ ವೃತ ಪಾಮರ ಮತಿಯನ್ನು ನೀ ಮಾಡಿಬಹುದು ಪವಮಾನ ಪವಮಾನ ಜಗದ ಪ್ರಾಣ ಪವಮಾನ ಪವಮಾನ ಜಗದ ಪ್ರಾಣ ವಜ್ರ ಶರೀರ ಗಂಭೀರ ಜನವನ ಕುಠಾರ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯ ಪಾರ ವಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿದೊಂದು ಧ್ವಜವಾನಿಸಿ ನಿಂದು ಮೂರ್ಛೆ ಗವರಿವಂತೆ ಗರ್ಜನೆ ಮಾಡಿದೆ ಪದದೊಳಿ ಮೂರ್ಜಗದಲ್ಲಿ ಭಾವರ್ಜಿತ ನೆನೆಸು ಪವಮಾನ ಪವಮಾನ ಜಗದ ಪ್ರಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗಿರ್ವಾಣ ಆದಿರ್ಗೆ ಜ್ಞಾನ ಧನ ಪಾಲಿ ಪವರಣ್ಯ ಧನ ಪಾಲಿ ಪವರಣ್ಯ ನಾನು ನಿರತದಲ್ಲಿ ಏನೇನೆಸಗಿದೆ ಮಾನಸಾಧಿಕ ಮನಿನ ಗೊಪ್ಪಿಸಿದೆನು ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ. ವಿನಾಯಕ ಎಂ ತೊರವಿ ಹಾಡಿರುವ ಪುರೇಂದ್ರದಾಸರ ಕೀರ್ತನೆ. ಮರೆಯ ಬೇಡ ಮನವೆ ನೀನು ಹರಿಯ ಸ್ಮರಣೆಯ ಮರೆಯ ಬೇಡ ಮನವೆ ನೀನು ಹರಿಯ ಸ್ಮರಣೆಯ ಯಜ್ಞ ಮಾಡಲೇ ಯೋಗಿ ಗತಿಯು ವಾಗಲೇ ಯಾಗ ಯಜ್ಞ ಮಾಡಲೇ ಯೋಗಿ ಗತಿಯು ಆಗಲೇ ನಾರ ಚಯನ ನರದ ಬಂಧನ ನಾರದ ಚಯನ ನರದ ಬಂಧನ ಪೂಜಿ ಭಜನೆ ಸತಿಯು ಸುತರು ಹಿತರುಗಳು ಮತಿಯ ಕೆಟ್ಟು ಕೆಡಲಿ ಬೇಡ ಸತಿಯು ಸುತರು ಹಿತರುಗಳು ಸತಿಯು ಸುತರು ಹಿತರುಗಳು ಮತಿಯ ಕೆಟ್ಟು ಕೆಡಲಿ ಬೇಡ ಗತಿಯು ತಾಪಿ ಹೋಗುವಾಗ ಗತಿಯು ತಾಪಿ ಹೋಗುವಾಗ ಸತಿಯು ಸುತರು ಮರೆಯಬೇಡ ಮನವೇ ನೀನು ಸ್ಮರಣೆಯ ಆ ಮರೆಯಬೇಡ ಮನವೇ ನೀನು ಸ್ಮರಣೆಯ ಹರಿಗೆ ಸ್ಮರಣೆ ಮಾತ್ರದಿಂದ ಹರಿಗೆ ಸ್ಮರಣೆ ಮಾತ್ರದಿಂದ ಹರಿಗೆ ಸ್ಮರಣೆ ಮಾತ್ರದಿಂದ ಘೋರ ದುರಿತ ಎಲ್ಲ ಹರಿಗೆ ಸ್ಮರಣೆ ಹರಿಗೆ ಸ್ಮರಣೆ ಮಾತ್ರದಿಂದ ಘೋರ ದುರಿತ ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತ ಪರಮ ಪುರುಷ ಶ್ರೀ ಪುರಂದರ ಪರಮ ಪುರುಷ ಶ್ರೀ ಪುರಂದರ ಪರಮ ಪುರುಷ ಶ್ರೀ ಪುರಂದರ ವಿಠಲರಾಯ ಪದವಿ ಕೊಡು ಮರೆಯಬೇಡ ಮನವೇ ನೀನು ಸ್ಮರಣೆಯ ಆ ಮರೆಯಬೇಡ ಮನವೇ ನೀನು ಹರಿಗ ಸ್ಮರಣೆಯ ಸ್ಮರಣೆಯ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ವಿಜಯದಾಸರ ಕೀರ್ತನೆ.